ಈ ನೆಲ ಈ ಜಲ ಈ ಮಣ್ಣು ನಮ್ಮದು. ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ. ರೈತ ಬಾಂಧವರೇ, ಈಗ ಕೇಳಿ ಸಮಗ್ರ ಕೃಷಿ ಪದ್ಧತಿ ಕುರಿತು ಶ್ರೀ ಮದ್ದಾನಯ್ಯ ಹಿರೇಮಠ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ ಮದ್ದಾನಯ್ಯ ಹಿರೇಮಠ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರು ಸುಮಾರು ವರ್ಷಗಳಿಂದ ಪಾರಂಪರಿಕ ಕೃಷಿಯ ಜೊತೆಗೆ ತೋಟಗಾರಿಕೆಯ ಬೆಳೆಗಳನ್ನು ಬೆಳೆಯುತ್ತಾ ಮತ್ತು ಅರಣ್ಯ ಕೃಷಿಯನ್ನು ಮಾಡ್ತಾ ಅದಲ್ಲದೇ ಸಮಗ್ರ ಕೃಷಿಯ ಹಲವಾರು ಘಟಕಗಳನ್ನು ಸ್ಥಾಪಿಸಿಕೊಂಡು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಆ ನಿಟ್ಟಿನೊಳಗಡೆಗೆ ಆ ಭಾಗದಲ್ಲಿ ಒಂದಿಷ್ಟು ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಒಂದು ಮಾದರಿ ರೈತರಾಗಿಯೂ ಸಹಿತ ಗುರುತಿಸಿಕೊಂಡಿದ್ದಾರೆ. ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರ ಕೃಷಿಯ ಅನುಭವಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದಾರೆ. ಮದ್ದಾನಯ್ಯ ಹಿರೇಮಠ ಅವರೇ, ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಸರ್, ನಾವು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮದ ಮದ್ದಾನಯ್ಯ ಹಿರೇಮಠ ಅಂತ ಸರ್. ಈಗ ನಿಮ್ದು ಮೂಲ ವೃತ್ತಿ ಕೃಷಿನೇ? ಕೃಷಿ ಸರ್. ಏನೇನ್ ಬೆಳೀತಾ ಇದ್ರಿ? ಎಷ್ಟೆಕರೆ ಭೂಮಿ ಇದೆ ನಿಮ್ದು? ಸರ್, 6 ಎಕರೆ ಭೂಮಿ ಸರ್. ಏನೇನ್ ಮಾಡ್ತೀವಿ ಭೂಮಿಯಲ್ಲಿ? ಈಗ ನಾವು 10-12 ವರ್ಷದಿಂದ ನಾ ಈ ಅರಣ್ಯ ಮತ್ತು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದೀವಿ ಸರ್. ಈ ತೋಟಗಾರಿಕೆ ಬೆಳೆಗಳಲ್ಲಿ ಏನೇನು ಹಾಕಿದ್ರಿ ಸರ್? ತೋಟಗಾರಿಕೆ ಬೆಳೆಯಲ್ಲಿ ಮಾವು, ಕಿಕ್ಕು, ಲಿಂಬೆ, ಪೇರ್ಲ, ಆಮೇಲೆ ತೆಂಗು ಇದೆ ಸರ್. ಅಡಿಕೆ ನಾಟಿ ಮಾಡಿದ್ವಿ ಸರ್, 1 ವರ್ಷ ಆಯ್ತು ಸರ್. ಆಮೇಲೆ ಎಲೆಬಳ್ಳಿ ಮಾಡಿದ್ವಿ ಸರ್. ಮತ್ತೆ ಅರಣ್ಯ ಸಂಬಂಧಪಟ್ಟ ತೇಗ, ಹುಣಸೆ, ಹೆದ್ದೇವು ಅಂತ ಸರ್, ಇವೆಲ್ಲ ಅರಣ್ಯ ಬೆಳೆಗಳನ್ನ ಮಾಡಿದ್ವಿ ಸರ್. ಶ್ರೀಗಂಧ, ಇವೆಲ್ಲ ಅರಣ್ಯ ಬೆಳೆಗಳು. ನಿಮ್ಗೆ ಈ ತರದ ಒಂದು ಕೃಷಿಯನ್ನು ಮಾಡ್ಬೇಕು ಅಂದ್ರೆ ಬೇರೆ ಬೇರೆ ಎಲ್ಲ ಬೆಳೆಗಳನ್ನ ಬೆಳಿಬೇಕು, ತೋಟಗಾರಿಕೆ ಬೆಳೆಗಳಲ್ಲಿ ಆಸಕ್ತಿ ಮೂಡಿದ್ದು ಮತ್ತು ಅರಣ್ಯ ಕೃಷಿಯನ್ನು ಮಾಡುವಂತ ಪ್ರೇರಣೆ ಯಾಕಾಯ್ತು, ಹೇಗಾಯ್ತು, ಎಲ್ಲಿಂದ ಆಯ್ತು ಇದು? ನಮ್ಮ ತಂದೆಯಲ್ಲಿಂದ ಒಕ್ಕಲ್ತನ ಮಾಡ್ತಾ ಬಂದಿತ್ತು. ಅಲ್ಲಿ ಏನಾಯ್ತು, ನಮ್ಮ ತಂದೆಯರು ಜಮೀನು ಹೊರಭೂಮಿ ಮಾಡ್ತಿದ್ರು ಸರ್. ನಾವು ಆಮೇಲೆ ಪಂಪ್ ಸೆಟ್ ಮಾಡಿದ್ವಿ ಬೋರ್ವೆಲ್ಲಿಂದ. ಈ ನಮ್ಗ ಈ ತುಂಗಭದ್ರ ಹಿನ್ನೀರಿನಿಂದ ನಮ್ಗ ನೀರಿನ ಬೋರ್ನಲ್ಲಿ ನೀರು ಬರ್ತಾವ ಸರ್. ನೀರ್ ಯಾವಾಗ ನಮ್ಗ ಸರಿಯಾಗಿ ಸಿಕ್ತು ಅವಾಗಿಂದ ನಮ್ಗ ಈ ಕಬ್ಬು, ಮೆಕ್ಕೆಜೋಳ ಇಂಥವೆಲ್ಲ ಬೆಳೆದಿವಿ ಸರ್. ಮೊದಲು ಮೊದಲು ಅವು ಏನಾಯ್ತು ಸರ್, ಇತ್ತೀಚೆಗೆ ಈ ಕಬ್ಬು ಬೆಳೆದ್ರ ಈ ಫ್ಯಾಕ್ಟ್ರಿ ನಾವು ಸಾಗಾಣಿಕೆ ಪ್ರಾಬ್ಲಮ್, ಲೇಬರ್ ಪ್ರಾಬ್ಲಮ್, ಆಮೇಲೆ ಮೆಕ್ಕೆಜೋಳ ಹಾಕೋದ್ರಿಂದ ಬರೇ ಈ ದಲಾಲರು ಖರೀದಾರಿಕೆ ಲಾಭ ಮಾಡ್ಕೊಳ್ಳಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹೆಚ್ಚು ನನಗೆ ಪ್ರಚೋದನೆ ಆಗಿದ್ದಂದ್ರೆ ಸರ್, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷಾಗಿ ಕೆಲಸ ಮಾಡ್ತಾ ಇದ್ವಿ, ಕೊಪ್ಪಳ ಜಿಲ್ಲಾಧ್ಯಕ್ಷಾಗಿ. ಆಮೇಲೆ ನಾವು ಈಗ ನಮ್ಮ ಸ್ನೇಹಿತರು ಎಲ್ಲಾ ಜಿಲ್ಲೆಯಲ್ಲಿ ಇರೋದ್ರಿಂದ ಅಲ್ಲೆಲ್ಲಿ ಆ ಜಿಲ್ಲೆಗೆ ಹೋದಾಗ ನಮ್ಗೆ ಆ ರೈತರ ಸಂಪರ್ಕದಿಂದ ಎಲ್ಲೆಲ್ಲಿ ಏನೇನ್ ಬೆಳಿತೇವೆ ಅನ್ನೋದ್ರ ಬಗ್ಗೆ ನಾವು ಗಮನಿಸಿದ್ವಿ ಸರ್. ಅವಾಗ ನಮ್ಗೆ ಅದ್ರ ಬಗ್ಗೆ ಕೆಲವು ಐಡಿಯಾ ಬಂದ್ವು. ಆ ಪ್ರಕಾರ ಮಾಡ್ತಾ ಹೋದಾಗ ಆಮೇಲೆ ನಮ್ಗೆ ಇಲ್ಲಿ ಸಹಕಾರ ಅಂದ್ರ ಅರಣ್ಯ ಇಲಾಖೆ ಆಫೀಸರ್ಗಳೆಲ್ಲ ಸಂಪರ್ಕಕ್ಕಿತ್ತು, ಅವ್ರ ಮುಖಾಂತರ ಸಸಿಗಳನ್ನು ತಗೊಂಡ್ವಿ. ಆಮೇಲೆ ತೋಟಗಾರಿಕೆ ಆಫೀಸರ್ ಭೇಟಿ ಆದಾಗ ಅವ್ರ ತೋಟಗಾರಿಕೆ ಬೆಳೆಗಳನ್ನ ಮಾಡಕ್ ಅವ್ರಿಗೆ ಪ್ರಚೋದನೆ ಕೊಟ್ಟು ಹಿಂಗಾಗಿ ನಾವು ಆಮೇಲೆ ಹೊರಗೆ ನಾವು ಎಲ್ಲ ಜಿಲ್ಲೆಯ ಸಂಘದಿಂದ ಅಡ್ಡಾಡೋದ್ರಿಂದ ಒಂದು ಕಡೆ ಆಫೀಸರ್ ಸಹಕಾರದಿಂದ ಕೆಲವು ಸರಿ ಅನಿಸ್ತು ಸರ್. ಇವತ್ತಿನ ಲೇಬರ್ ಪ್ರಾಬ್ಲಮ್ ಇದ್ರಿಂದ ಆಮೇಲೆ ನಮ್ಮ ಏರಿಯಾ ಹೆಂಗಿದೆ ಸರ್ ಅಂದ್ರೆ ಬರೀ ಇಂಡಸ್ಟ್ರೀಸ್ ಆಗಿಬಿಟ್ಟವೆ ಸರ್. ಕೈಗಾರಿಕೆ ಕ್ಷೇತ್ರ ಸರ್ ನಮ್ದು. ಅದರಲ್ಲಿ ಭೂಮಿ ಎಲ್ಲ ರೈತರು ಕಳ್ಕೊಂಡು ಬಹಳ ತೊಂದರೆಗೆ ಈಡಾಗಿದ್ರ ನಾವು ಭೂಮಿ ಉಳಿಸಿಕೊಂಡು ಏನ ಒಂದು ಈ ಲೇಬರ್ ಇಲ್ದಾನ ನಾವು ಸಾಧನೆ ಮಾಡ್ಬೇಕಪ್ಪ, ಮನೆಯರ ಮಾಡ್ಬೇಕು ಅನ್ನೋದಾದ್ರೆ ಇವನ್ನೆಲ್ಲ ಮಾಡ್ಬೇಕು, ಟ್ರಿಪ್ಪಿನ ಮುಖಾಂತರ ನೀರ್ ಕೊಡ್ಬೇಕು, ಆಮೇಲೆ ಭೂಮಿ ಫಲವತ್ತತೆ ಉಳಿಸ್ಬೇಕು. ಆಮೇಲೆ ಒಂದೇ ಮಾತನ್ಯಾಗ ಪರಿಸರ ಬಗ್ಗೆ ನಮ್ಗೆ ಬಹಳ ಇದೆ. ನಾವು ನಮಗ ಪರಿಸರ ಏನ್ ಕೊಡುಗೆ ಕೊಟ್ಟಿದೆ ನಾವು ಪರಿಸರಕ್ಕೆ ಏನ್ ಮಾಡೋಣ ಅನ್ನಂತ ಒಂದ್ ಮನಸ್ಥಿತಿ ಇಟ್ಕೊಂಡು ಲಾಭದಕ್ಕಿಂತ ಹೆಚ್ಚು ನಮ್ಗೆ ಮನಸ್ಸಿನ ಸಮಾಧಾನ ಮತ್ತ ಬಂದಿಸ್. ಈಗ ಸಾಮಾನ್ಯವಾಗಿ ಒಬ್ಬ ರೈತರಿಗೆ ಏನಾದ್ರೂ ಬದಲಾವಣೆಯನ್ನ ಮಾಡ್ಬೇಕು ಅನ್ನೋದಾದ್ರೆ ಅಲ್ಲಿ ಹೋಗಿ ಅಲ್ಲಿ ಯಾವ್ಯಾವ ರೈತರು ಏನೇನ್ ಮಾಡ್ತಾ ಇದ್ರೆ ಬದಲಾವಣೆಗೆ ಒಳಗಾಗಿದ್ದಾರೆ ಹೋಗಿ ನೋಡಿ ತಿಳ್ಕೊಂಡು ಬರೋದು ಒಂದು ಈ ತರದ ಒಂದು ಸ್ವಭಾವಗಳನ್ನ ಬೆಳೆಸ್ಕೊಂಡಿರ್ತಾರೆ. ಇವನ್ನೆಲ್ಲ ಮಾಡ್ತಾ ಇದ್ರ ನೀವು ಇವೆಲ್ಲ ಈ ತರ ಬೇರೆ ಕಡೆ ಹೋಗಿ ನೋಡೋದು ಹೊಸ ಹೊಸ ಬೆಳೆಗಳ ಬಗ್ಗೆ ತಿಳಿದುಕೊಳ್ಳೋದು ಇವೆಲ್ಲ ಈ ತರ ಎಲ್ಲ ಮಾಡ್ತಾ ಇದ್ರಿ ನೀವು ಮಾಡಿದಾಗ ಇವು ವಿಚಾರ ಬರ್ತಾವ ಸರ್. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಹೋಗಿದ್ರಿ ಸರ್? ನಾವು ಸಾಮಾನ್ಯವಾಗಿ ಮೈಸೂರು ಜಿಲ್ಲೆ ಚಾಮರಾಜ ಜಿಲ್ಲೆ ಅಲ್ಲಿ ನಮ್ಮ ರೈತ ಸಂಘದ ಒಂದು ದೊಡ್ಡ ಒಂದು ಅರಣ್ಯದಾಗ 500 acres ಜಮೀನಿದೆ ಸರ್ ಕರ್ನಾಟಕ ರಾಜ್ಯ ರೈತ ಸಂಘದ್ದು. ಅಲ್ಲಿ ನಾನಾ ತರದ ಬೆಳೆಗಳನ್ನ ಔಷಧಿ ಬೆಳೆಗಳನ್ನ ಬೆಳೆದಿದ್ದ ಸರ್. ಆಮೇಲೆ ಶಿವಮೊಗ್ಗ ಅಲ್ಲೆಲ್ಲ ಅಡಿಕೆ ತೆಂಗು ಇವನ್ನೆಲ್ಲ ಬೆಳೆದ್ರೆ ಅಲ್ಲಿ ಸ್ನೇಹಿತರಿದ್ದಾರೆ ನಮ್ಮ ಅವ್ರ ಹತ್ರ ನಾವು ಹೋಗಿ ಒಂದಿನ ಎರಡ್ ದಿನ ಅವ್ರ ತೋಟದಲ್ಲಿ ಕಳೆದು ಅವ್ರು ಏನ್ ಮಾಡಿದ್ರು ಹೆಂಗ್ ಮಾಡಿದ್ರು ಅವರಿಂದ ನಮಗ್ ತಿಳ್ಕೊಂಡು ಅದನ್ನ ಮಾಡ್ತಾ ಬಂದ ಅಲ್ಲಿದ್ದಾನ ನಮ್ಗ ಅಡಿಕೆ ಸಸಿಗಳನ್ನ ಅಲ್ಲಿದ್ದಾನ ಕಳಿಸ್ತಾರ ನಮ್ಮ ಸ್ನೇಹಿತರು ಒಳ್ಳೆ ಕ್ವಾಲಿಟಿ ಆಮೇಲೆ ಅವ್ರ ಅನುಭವ ಆಮೇಲೆ ಅವರ ಬಂದು ನಮ್ಗೆಲ್ಲ ಈ ಭೂಮಿ ನೀರ್ನು ನೋಡಿ ಮಾಡ್ರಿ ಯಾಕೆ ನಮ್ಮ ಕೊಪ್ಪಳ ರಾಯಚೂರು ಅಂದ್ರೆ ಬಹಳ ಇದೇನು ವಾತಾವರಣ ಇದೇ ಇರುತ್ತೆ ನೋಡ್ರಿ ಬಿಸಿಲು ಜಾಸ್ತಿ ಇಲ್ಲಿ ಬೆಳೆಗಳನ್ನ ಒಂದು ನಂಬಿಕೆ ಸರ್ ನಮ್ದು ಇಲ್ಲಿ ವಾತಾವರಣ ಬಳ್ಳಾರಿ ಮತ್ತು ರಾಯಚೂರು ಕೊಪ್ಪಳ ಇವಂದ್ರೆ ಬಹಳ 42 degrees ಬಿಸಿಲು ಇರೋದ್ರಿಂದ ಬೆಳೆಯಾಗಲ್ಲ ಅನ್ನಂತ ಒಂದು ಮನಸ್ಸಿತ್ತು ಸರ್ ರೈತರಿಗೆ. ಅಲ್ಲಿ ನಾವು ಮಾಡಿ ನೋಡೋಣ ಮಾಡಿದಾಗ ಅದು ಸಕ್ಸಸ್ ಆದ್ಮೇಲೆ ಇನ್ನಿತರ ರೈತರು ಮಾಡ್ಲಿ ಅನ್ನೋಂತ ಅಭಿಪ್ರಾಯ. ಕೊಪ್ಪಳ ಜಿಲ್ಲೆ ಒಂದಿಷ್ಟು ಬಯಲು ಪ್ರದೇಶ ಅದು ಹೌದು ಸರ್ ಗುಡ್ಡಗಾಡು ಪ್ರದೇಶಗಳಿಲ್ಲ ಅರಣ್ಯ ಹೆಚ್ಚು ಇಲ್ಲ ಹೌದಾ ಇಂಥ ಒಂದು ಹವಾಮಾನಕ್ಕೆ ಈಗ ನೀವು ಬೆಳೀತಾ ಇರತಕ್ಕಂತ ಬೆಳೆಗಳು ಹೊಂದಾಣಿಕೆ ಆಗಿದಾವ ಸರ್? ನಾವು ಶ್ರಮ ಪಡೋದ್ರಲ್ಲೇ ಐತ್ ಸರ್. ಏನು ಇದಕ್ಕ ಅಂದ್ರೆ ನನ್ನ ಒಂದು ಅನುಭವದ ಪ್ರಕಾರ ಸುತ್ತಲಿ ನಾವು ಮೊದಲ ಒಂದು 80-100 ಹುಣಸಿ ಗಿಡ ಇದನ್ ಮಾಡಿದ್ವಿ ಸರ್. ಅದರಿಂದನು ವರ್ಷ 80-100 lakh ಆದಾಯ ಬರುತ್ತೆ. ಅದು ಫ್ರೀಯಾಗಿ ಆದಾಯ ಸರ್ ಅದಕ್ಕೆ ಖರ್ಚು ಇರ್ಲಾರ್ದನ ಆದಾಯ ಬರಂತ ಇದ್ರಿ ಅಂದ್ರೆ ಅವ್ 8-10 years ತನ ಕಾಯ್ಬೇಕು ಸರ್. ಅದ್ 8-10 years ಆದ್ಮೇಲೆ ಅವ್ ಫಲ ಕೊಡ್ತದ. ಅದು ಏನಾಯ್ತು ಸರ್ ಅದು ಸುತ್ತಲಿ ಅರಣ್ಯ ಅದು ಇದು ಬೆಳೆದಿರೋದ್ರಿಂದ ಬಿಸಿ ಗಾಳಿನ ತಡೆಗಟ್ಟುತ್ತೆ ಸರ್. ತಂಪನ್ನ ಕಾಪಾಡ್ಕೊಂಡು ಹೋಗುತ್ತೆ ಸರ್. ಆಮೇಲೆ ಎಲ್ಲಾ ಬದಿಗೆ ತೆಂಗಿನ ಗಿಡಗಳು ಅವು ತನ್ನ ಈ ನೀರ್ ನಾವು ಎಷ್ಟು ಹೆಚ್ಚು ಕುಡಿತೇವೆ ಸರ್ ಒಂದ್ ಅಂದಾಜು ನಾವು ಒಂದು ದಿವಸಕ್ಕೆ 2000 liters ಒಂದ್ ತೆಂಗಿನ ಗಿಡಕ್ಕೆ ಉಣಿಸ್ತೀವಿ ಸರ್ ನೀರ್. ಅದು ಏನ್ ಮಾಡುತ್ತೆ ಆ ತಂಪು ಆ ಗಿಡ ತಗೊಂಡು ಆ ನೀರ್ನ ತಗೊಂಡು ಬೆಳಿಗ್ಗೆ ತಂಪು ಕೊಡ್ತೇವೆ ಸರ್ ಪಕ್ಕದ ಬೆಳಿಗ್ಗೆ ಅದು ತನ್ನ ಇದನ್ ಕೊಡ್ತೇವೆ. ಈ ಇವನ್ನೆಲ್ಲ ವೈಜ್ಞಾನಿಕವಾಗಿ ಕೆಲವು ತಿಳ್ಕೊಂಡಿವಿ ಸರ್. ಹಂಗಾಗಿ ಇಂಥ ಬಿಸಿಲು ನಾಡಿನಲ್ಲಿನ ಇವನ್ನ ಮಾಡೋಣ ನಾವು ಎಲ್ಲ ಮತ್ತು ಈ ತರ ಬದಲಾವಣೆಗೆ ನೀವು ಎಷ್ಟು ವರ್ಷಗಳಿಂದ ಮುಂದಾದ್ರಿ ಸರ್? 10-12 years ನಮಗೆ ಇದ್ರ ಬಗ್ಗೆ ಇದು 2000 ಇಸ್ವಿಲಿಂದ ನಾವು ಇದ್ರ ಬಗ್ಗೆ 6 acres ಇದ್ರು 6 acres ಬೇರೆ ಇದ ಬೆಳೆನ ಮಾಡಿ. ಈಗ ನೀವು ತೋಟಗಾರಿಕೆ ಬೆಳೆಗಳೆಲ್ಲ ಹಾಕಿದ್ರಲ್ವಾ ಈಗ ಅದ್ರ ಉತ್ಪನ್ನ ಎಲ್ಲ ಸಿಗ್ತಾ ಇದೆ ಇದು ಒಂದ್ ರೀತಿ ನಿಮ್ಗೆ ನಿರಂತರ ಆದಾಯವನ್ನ ತಂದ್ಕೊಡ್ತಾ ಇದೆ ಸರ್. ಒಂದೇದು ನಾನು ಒಂದೇ ಹೇಳ್ಬೇಕಂದ್ರೆ ಇದು ಒಂದೇ ಸ್ವಲ್ಪ ಕೊಡಲ್ಲ ಸರ್. ಏನ್ ಮಾಡಿ ಅದ್ರ ಬಗ್ಗೆ ಅಂದ್ರೆ ಈಗ ನಾವು 4-6 years ಯಾವ ಬೆಳೆನೂ ಬರಲ್ಲ. ನಾವು ನಮ್ಗೆ ಆದಾಯ ಬರಲ್ಲ. ಆದಾಯ ಬರಲ್ಲ ಅಂತಂದು ಕೈ ಕಟ್ಟಿ ಕುಂದ್ರಂತದನಲ್ರಿ 4-6 ದನಗಳನ್ನ ಸಾಕೊಂಡು ಹಾಲಿನ ಆದಾಯ ಏನ್ ಆಮೇಲೆ 100-200 ಕೋಳಿಗಳನ್ನ ಸಾಕೊಂಡು ಅದರ ಒಂದು ಉತ್ಪಾದನೆ ಆಮೇಲೆ ಕುರಿ ಮೇಕೆ ಸಾಕಾಣಿಕೆ ಮಾಡ್ಕೊಂಡು ಅದರಿಂದ ಈ ಕಡೆ ಒಂದ್ ಸೈಡ್ ಗಿಡ ಬೆಳೆಸ್ಕೊಂತ ಒಂದ್ ಕಡೆ ಈ ಆದಾಯದಲ್ಲಿ ನಾವು ಜೀವನ ಸಾಗಿಸ್ಕೊಂತ. ಸಮಗ್ರ ಕೃಷಿ ಅಂದ್ರೇನೆ ಅದು ಮತ್ತೆ ಕೃಷಿ ಅವಲಂಬಿತವಾಗಿರ್ತಕ್ಕಂತ ಎಲ್ಲಾ ಚಟುವಟಿಕೆಗಳನ್ನ ಮಾಡ್ಕೊಂಡ್ ಬರ್ತಾ ಇದೆ. ಹ್ಮ್ ಸರ್ ಅಂದ್ರೆ ಇದು ದಿನ ಕೊಡಂತ ಆದಾಯ ಸರ್. ಹೌದು ಆದಾಯ ಪಶು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹ್ಮ್ ಸರ್ ಜೇನು ಸಾಕಾಣಿಕೆ ಇದೆ ಜೇನು ಸಾಕಾಣಿಕೆ ಇದೆ ಸರ್ ಮೀನು ಸಾಕಾಣಿಕೆ ಇದೆ. ಕೃಷಿ ಹೊಂಡಗಳನ್ನು ಮಾಡಿದ್ವಿ ಸರ್ ಈ ಕೃಷಿ ಇಲಾಖೆಯಿಂದ ಏನ್ರಿ ಸಹಾಯಧನ ತಗೊಂಡು ಕೃಷಿ ಹೊಂಡ ಮಾಡಿ ಅದಕ್ಕೆಲ್ಲ ತಾಡ್ಪಲ್ ಹಾಕಿ ಅದಕ್ಕೆಲ್ಲ ನೀರು ಇಲ್ಲಾದಂಗ್ ಮಾಡಿ ಅದಾಗ ಮೀನ ಸಾಕಿದ್ವಿ. ಜೇನು ಏನು ಪೆಟ್ಟಿಗೆ ಇಟ್ಟಿದೀವಿ ಸರ್. ಆಮೇಲೆ ಈ ಕೋಳಿ ಒಳಗ ಕೆಲವು ವೆರೈಟಿ ಬಾತುಗೋಳಿ ಅಂತ ಬರ್ತದೆ ಸರ್, ಬಾತುಗೋಳಿ ಸಾಕಿದೀವಿ. ಆಮೇಲೆ ಏನು ಮಾಡ್ತೀವಿ ಸರ್? ಅಂದ್ರೆ ಇವಕ್ಕೆಲ್ಲ ಮಾರ್ಕೆಟ್ ನಿಮ್ಗೆ ಕೊಪ್ಪಳದಲ್ಲಿ ಆಗ್ತದ? 50% ಜನ ಇಲ್ಲಿಗೆ ಬಂದು ಹೋಯ್ತಾರ ಸರ್. ಅಲ್ಲಿಗೆ ಬಂದು ತಗೊಂಡೋಗ್ತಾರೆ? ಸಾವಯವ ಮಾಡೋದ್ರಿಂದ ಸಾವಯವ ಮಾಡ್ತೀವಿ ಸರ್. ನಾವು ಈ ತರಕಾರಿ ಗೊಬ್ಬರ ಮತ್ತು ಈ ಕ್ರಿಮಿನಾಶಕನ ಬಳಸಲ್ಲ. ಬಳಸಲ್ಲ, ರಾಸಾಯನಿಕ ಯಾವುದೇ ಒಳಸುರಿಗಳನ್ನ ಕೊಡಲ್ಲ ನೀವು? ಹಂಗಾರೆ ಕೊಡಲ್ಲ ಸರ್, ಕೊಡಲ್ಲ. ಹಾಗಾಗಿ ನಿಮ್ಮ ತೋಟದಲ್ಲಿ ಏನೇ ಬೆಳೆ ಇದ್ರು ಸಹಿತ ತುಂಬಾ ಬೇಡಿಕೆ ಇದೆ ಹಂಗಾರೆ? ಹೌದು ಸರ್, ಕೊಪ್ಪಳಿಂದ ಸಿಟಿಯರ್ ಬಂದು ಸಹಿತ ಇಲ್ಲಿ ನಮ್ಮ ಮಾವು ಚಿಕ್ಕು ಲಿಂಬಿ ಎಲ್ಲ ಹೋಯ್ತೇವ ಸರ್. ನಾವು ಬಳಸೋದಾಗ ಎರೆಹುಳದ ಗೊಬ್ಬರ, ಸಗಣಿ ದನದ ಗೊಬ್ಬರ ಏನ್ರಿ ಏನ್ರಿ. ಆಮೇಲೆ ನಾವು ಔಷಧಗಳನ್ನ ನಾವ ತಯಾರು ಮಾಡ್ತೀವಿ. ನೀವೇ ತಯಾರು ಮಾಡ್ಕೊಳ್ತೀರಾ? ಹೌದು ಸರ್, ಜೀವಾಮೃತ ಅಂತ ಮಾಡ್ತೀವಿ ಸರ್. ಈ ಜವಾರಿ ಆಕಳಿದ್ದಾವೆ, ಆಕಳಿನ ಜೀವಾಮೃತ ಮಾಡಿ ಅದನ್ನ ಔಷಧವಾಗಿ ಬಳಸ್ತೀವಿ. ಆಮೇಲೆ ಲಿಂಬಿ ರಸ ಸರ್, 800 ಲಿಂಬಿ ಗಿಡ ಇದಾವ ಸರ್. ದಿನ 2 ಕಿಲೋ 3 ಕಿಲೋ ಲಿಂಬಿ ಆಗ್ತಿರ್ತದೆ ಸರ್. ಆಮೇಲೆ ಮಳೆಗಾಲ ಟೈಮ್ ಕೆಡ ಟೈಮ್ನಾಗ ಅದ್ರ ರಸ ತೆಗೆದು ಸ್ಟಾಕ್ ಇಟ್ಕೊಂಡು. ಅದನ್ನ ರಸ ಗಿಡದ ಎಲೆಯಿಂದ ತೆಗಿತಾರೋ ಗಿಡದಿಂದ ಹಣ್ಣಿನ ರಸ? ಅದು ಯಾವ್ದಕ್ಕೆ ಬಳಕೆ ಆಗುತ್ತೆ ಔಷಧಿ? ಎಲ್ಲದಕ್ಕೂ ಬಳಸಬಹುದು ಸರ್. ಅದು ಸಾವಯವ ಕೃಷಿ ಅಂತ ಏನ್ ನಾವು ಯಾವ ಭೂಮಿಗೂ ಇದಾಗುತ್ತಾರ ಅದು. ಆಮೇಲೆ ಬೆಳೆನೂ ಒಳ್ಳೆ ಪೌಷ್ಟಿಕವಾಗಿ ಕೀಟನಾಶಕವಾಗಿ ಬಳಕೆ ಆಗ್ತದೆ. ಹೌದು ಸರ್, ಕೀಟನಾಶಕ ಆಗುತ್ತೆ. ಆಮೇಲೆ ಬೆಳೆ ವರ್ಧಕ ಆಗಿ ಕೆಲಸ ಮಾಡುತ್ತೆ ಅದು. ಮಾಡುತ್ತೆ ಸರ್. ಸರಿ, ಈ ತರದ ಒಂದು ಓರಿಯಂಟೇಷನ್ಸ್ ಅಂದ್ರೆ ಈ ತರದ ತರಬೇತಿ ನಿಮ್ಗೆ ಎಲ್ಲಿ ಆಯ್ತು, ಯಾವಾಗ ಆಯ್ತು? ಉತ್ಪಾದನೆ ಮಾಡ್ಕೊಳ್ಳೋದು ಎಲ್ಲ ಬೇರೆ ಪ್ರಾತ್ಯಕ್ಷಿಕ ಹೋದಾಗೇನೆ ಕಂಡ್ಕೊಂಡ್ರ ಇವೆಲ್ಲ? ಹೌದು ಸರ್, ನಾವು ಕೃಷಿ ವಿಶ್ವವಿದ್ಯಾಲಯ ಯಾವ ಕಾರ್ಯಕ್ರಮ ಇದ್ರು ಹೋಗ್ತೀವಿ ಸರ್. ನಾವು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ ಈ ಬಾಗಲಕೋಟೆ ತೋಟಗಾರಿಕೆ ಕೃಷಿ ವಿಶ್ವವಿದ್ಯಾಲಯದ ಕಾರ್ಯಕ್ರಮ ಇರ್ತದ ನೋಡಿ ಸರ್. ನಾಲ್ಕು ದಿನ ಇಟ್ಟಿರ್ತಾರಲ್ಲ ಸರ್, ಆ ಟೈಮ್ನಾಗ ನಾವು 4 ದಿನ ಅಲ್ಲಿದ್ದು ಅಲ್ಲಿ ಪ್ರಾತ್ಯಕ್ಷತೆ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಮಾಡಿದ್ವಿ ಸರ್. ನೀವು ಈ ಎಲ್ಲ ಸಮಗ್ರ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಲ್ವಾ, ಕುಟುಂಬದ ಎಷ್ಟು ಜನ ಸದಸ್ಯರು? ಈಗ ಮಾನವ ಶ್ರಮ ಬೇಕೇ ಬೇಕು ಇದಕ್ಕೆ, ಹೌದಲ್ವಾ? ಬೇಕೇ ಬೇಕು. ಎಷ್ಟು ಜನ ಸದಸ್ಯರು ಇದರಲ್ಲೆಲ್ಲ ತೊಡ್ಕೊಂಡಿದ್ರಿ ನಿಮ್ ಕುಟುಂಬದಲ್ಲಿ? ಸರ್, ನಮ್ಮ ಕುಟುಂಬದಾಗ 12-15 ಜನ ಇದೀವಿ. ಆದ್ರೆ ಇದ್ರೊಳಗ 4-5 ಜನ. ಇಷ್ಟು ಮಾನವ ಶ್ರಮ ಸಾಕಾಗ್ತದ ನಿಮ್ಗೆ? ಇಲ್ಲ ಸರ್, ಇನ್ನ ಕೆಲವು ಲೇಬರ್ ಅನ್ನು ತಗೊಂತೀವಿ ಸರ್ ಅವಶ್ಯಕತೆ ಇದ್ದಾಗ. ಆಮೇಲೆ ಕೆಲವು ಏನ್ರಿ ಅಂದ್ರೆ ನಮಗ ಹೆಚ್ಚು ನಮಗೆ ಪ್ರೋತ್ಸಾಹ ಅಂದ್ರೆ ಈಗ ಕೆಲವು ಈ ಪ್ರಶಸ್ತಿಗಳನ್ನ ಕೊಟ್ಟರು ಸರ್. ಏನೇನ್ ಪ್ರಶಸ್ತಿಗಳು ಬಂದಿದೆ ನಿಮ್ಗೆ? ಕೊಪ್ಪಳ ಜಿಲ್ಲೆಯಿಂದ ಕೃಷಿ ಪಂಡಿತ ಅಂತ ಇದನ್ನ ಕೊಟ್ರು. ಆಮೇಲೆ ಸೂಪರ್ ಸ್ಟಾರ್ ರೈತ ಅಂತ ಈ ಪತ್ರಿಕೆಯರ್ ಕೊಟ್ರು. ಅದು ಜಿಲ್ಲಾ ಮಟ್ಟದಾಗೂ ಕೊಟ್ರು, ಆಮೇಲೆ ರಾಜ್ಯ ಮಟ್ಟದಾಗೂ ಕೊಟ್ರು. ಅಲ್ಲ, ನನ್ಗ ಆ ಪ್ರಶಸ್ತಿಕ್ಕಿಂತ ಸರ್ ನನಗ ಹೆಮ್ಮೆ ಏನಂತಂದ್ರೆ ಮಾಡಿದೀನಿ. ಆಮೇಲೆ ನಾನು ನೋಡಿ ತಿಳ್ಕೊಂಡು ಇನ್ನ ನಮ್ಮಂತ ರೈತರೆಲ್ಲರು ಇದಾಗ್ಲಿ ನೆಮ್ಮದಿ ಐತೆ ಸರ್. ಈಗ ನಾವು ಬಂದಿರೋದ ಸರ್ ರೈತ ಪರ ಹೋರಾಟಗಾರ ಸರ್. ನಾವು ರೈತರ ಸಲುವಾಗಿ ರೈತರ ಏಳಿಗೆಗಾಗಿ ಹೋರಾಟ ಮಾಡಂತ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ ಬಂದಿದ್ದು 20 ವರ್ಷದಿಂದ ಸರ್. ಈಗ ನೀವು ಒಬ್ಬ ಕೃಷಿ ಪಂಡಿತರಾಗಿ ಇದ್ದೀರಿ, ಈಗ ನೀವು ತರಬೇತಿ ಕಾರ್ಯಾಗಾರಗಳನ್ನೆಲ್ಲ ರೂಪಿಸ್ತಾ ಇದ್ದೀರಾ ನಿಮ್ಮ ತೋಟದಲ್ಲಿ? ಬೇರೆ ಬೇರೆ ರೈತರು ಬಂದು ನಾವಿಲ್ಲಿ ಏನಾದರೂ ಕಲಿಬೇಕು, ಮದ್ದಾನಯ್ಯನವರ ಕೃಷಿ ಪದ್ಧತಿಯನ್ನ ಅಳವಡಿಸ್ಕೊಳ್ಬೇಕು ಅಥವಾ ಇವರಿಂದ ಏನಾದ್ರೂ ನಾವು ಕಲಿಬೇಕು ಅಂತೇಳಿ ಬಂದಾಗೆ ಅಲ್ಲಿ ಆತರ ತರಬೇತಿಗಳೇನಾದ್ರೂ ಮಾಡ್ತಾ ಇದ್ರಾ ಬಂದವರಿಗೆ? ಒಂದೆರಡು ಸರಿ ಮಾಡಿದೀವಿ. ಆಮೇಲೆ ಏನಾಗಿತ್ತು ಅಂದ್ರೆ ಕಂಟಿನ್ಯೂ ಈ ನಮ್ಮ ಈ ಬದರಿ ಪ್ರಸಾದ್ ಸರ್ ಇದ್ದಾರಲ್ಲ ಸರ್, ಅವರು ಅಂತ ಆಫೀಸರ್ ಎಲ್ಲ ನಮ್ಮ ಅಡ್ರೆಸ್ ಕೊಟ್ಟು ಕಳಿಸ್ತಾರೆ. ಕಳಿಸ್ತಾರೆ ಅಲ್ಲಿಗೆ. ಕಳಿಸೋದ್ರಿಂದ ರೈತರ ಕನಿಷ್ಠ ವಾರದಾಗ 3-4 ದಿನ ಆ ರೈತರ ಬಗ್ಗೆ ನಾನು 1 ತಾಸು ಅವ್ರಿಗೆ ವಿಚಾರ ಅಂದ್ರೆ ನಾನು ಮಾಡಿದ್ ನೋಡ್ತಾರ ಸರ್. ಅವ್ರು ನೋಡಿದ್ಮೇಲೆ ಇದನ್ನ ಏನ್ ಮಾಡಿದ್ರಿ ಹೆಂಗ್ ಮಾಡಿದ್ರಿ ಅಂತ ಕೇಳ್ತಾರೆ. ಅದ್ರ ಬಗ್ಗೆ ನನಗೆ ತಿಳಿದಷ್ಟು ಹೇಳ್ತೀನಿ. ಈಗ ಮಧ್ಯಾಹ್ನ ಇದೆ, ಈಗ ನಿಮ್ಮ ತಲೆಮಾರಿನವರು ಈಗ ಮಣ್ಣನ್ನ ಹಾಕೊಳ್ತೀರಿ, ಮಣ್ಣಿನ ಜೊತೆ ದುಡಿತೀರಿ, ಮಣ್ಣಿನ ಜೊತೆ ಬದುಕ್ತೀರಿ. ಮುಂದಿನ ತಲೆಮಾರು, ಈಗ ನಿಮ್ಮ ಮಕ್ಕಳ ತಲೆಮಾರು ಏನಿದೆ ಅಲ್ವಾ, ಈ ಕೃಷಿಯನ್ನ ನಿಮ್ಮ ಜ್ಞಾನವನ್ನ ಅಥವಾ ನಿಮ್ಮ ಈ ಕೃಷಿ ಪದ್ಧತಿಯನ್ನ ಯಾವ ರೀತಿ ಅಪ್ಕೊಳ್ತಾರೆ, ಒಪ್ಕೊಳ್ತಾರೆ? ಸರ್, ಒಪ್ಕೊಂಡಿದ್ದಾರೆ ಸರ್. 4 ಜನ ಗಂಡು ಮಕ್ಕಳು ಸರ್ ನಮ್ಗ, 2 ಜನ ಒಪ್ಕೊಂಡಿದ್ದಾರೆ ಸರ್ ಇದಕ್ಕ, ಇದರಲ್ಲೇ ಇನ್ವಾಲ್ವ್ ಆಗಿದ್ದಾರೆ. ಇನ್ನ 2 ಬೇರೆ ಬೇರೆ ಕೋಆಪರೇಟಿವ್ ಬ್ಯಾಂಕ್ ಮಾಡಿದಾರ ಆಳ್ದಿದಾರ ಅಂತ ವ್ಯವಹಾರದಾಗ ಇದ್ದಾರೆ ಸರ್. ಇನ್ನೂ ಇಬ್ರು ಈ ಕೃಷಿಯನ್ನ ಮುಂದುವರ್ಸ್ಕೊಂಡು ಹೋಗಕ್ಕೆ ಸಿದ್ಧರಿದ್ದಾರೆ ಅವ್ರು. ಸಿದ್ರಾಧರ್ ಸರ್ ಒಬ್ಬನು ಅವನು ಬಿಕಾಮ್ ಓದ್ದವನು ಒಬ್ಬವನಂತ ಕಂಪ್ಲೇಂಟ್ ಇದ್ರಾಗ ಗಂಡ ಹೆಂಡತಿ ನನ್ನ ಹಿರಿಯ ಮಗ ಮತ್ತು ಸತಿ ಕಂಪ್ಲೇಂಟ್ ಏನು ನನ್ ಪ್ರಶ್ನೆ ಹೇಗೆ ಅಂದ್ರೆ ನೀವು ಹೇಳಿದ ಕೆಲಸ ಮಾಡ್ಕೊಂಡು ಹೋಗೋದ್ ಬೇರೆ ಅವ್ರು ಇದನ್ನ ಅರ್ಥ ಮಾಡ್ಕೊಂಡು ಅದ್ರೊಳಗೆ ಸುಧಾರಣೆ ಕಂಡುಕೊಂಡು ಮತ್ತೆ ಅದ್ರೊಳಗೂ ಏನಾದ್ರು ಸಂಶೋಧನೆ ಮಾಡ್ಕೊಳ್ತಾ ಇನ್ನೂ ಹೊಸ ಹೊಸ ವಿಧಾನಗಳನ್ನ ಅಳವಡಿಸಿಕೊಳ್ಳುವಂತ ಮನೋಭಾವಗಳನ್ನ ಮುಂದಿನ ತಲೆಮಾರಿನ ರೂಢಿಸ್ಕೊಳ್ತಾರ ನಿಮ್ಮಿಂದ ಆ ತರದ ಪ್ರೇರಣೆ ಆಗಿದೆಯಾ ಅಂತ ಆಗೇ ಸರ್ ಹೇಳ್ತಾರೆ ಸರ್ ಇಬ್ಬರು ಮಕ್ಕಳನ್ನು ನನ್ಕಿಂತ ಚುರುಕಾಗಿ ಯಾಕಂದ್ರೆ ಪ್ರಶಸ್ತಿ ನನಗ್ ಕೊಟ್ಟಾರಂದ್ರೆ ಶ್ರಮ ಅವ್ರದ್ದು ಇದೆ ಸರ್ ಸರದ ಪ್ರಶಸ್ತಿ ಕೊಡಕತ್ತೀರಿ ಇದು ನನಗ್ ಸಲ್ಬೇಕಾದಲ್ರಿಪ್ಪ ನನ್ ಮಗ ಸುಶಿ ಬಂದ್ಯಾರ ನೋಡ್ರಿ ಅವ್ರಿಗೆ ಕೊಟ್ಟಿಲ್ಲ ನನಗ ಈಗ 62 ವಯಸ್ಸು ಇರೋದ್ರಿಂದ ಸರ್ ನಾನು ಈಗ ಶ್ರಮ ಕಡಿಮೆ ಆಗುತ್ತೆ ಸರ್ ಹ್ಮ್ ಸರ್ ಅವ್ರಿಗೆ ಹೇಳ್ತಾ ಹೋಗ್ತೀನಿ ಸರ್ ಮಾಡ್ತಾ ಬರ್ತಾರ ಇಲ್ಲಿ ನಮ್ ಪಕ್ಕದ ಹಳ್ಳಿಯವರು ಒಂದು ಇಬ್ರು ಕಾಯಿಮಾಗಿ ಬರಂತ ಲೇಬರ್ ಅದ ಸರ್ ಅವರು ತಮ್ಮ ಮಕ್ಕಳಕ್ಕಿಂತ ಹೆಚ್ಚಾಗಿ ಅವರು ನನ್ನ ವಿಚಾರಗಳನ್ನ ಅಳವಡಿಸಿಕೊಂಡು ಸುಧಾರಿಸಿದ ಬೇಸಾಯ ಮಾಡೋಣಪ್ಪ ಅಂದ್ರೆ ಅವ್ ಮಾಡ್ತಾರ ಸರ್ ನಾವು ಈ ಉದಾಹರಣೆ ನಿನ್ನೆ ಮೊನ್ನೆ ಎರಡು ದಿನಾನು ಇವನ್ ಹತ್ತಿದ್ವಿ ಸರ್ ಅವು ಜಂಬೂ ನೆರಳೆ ಅಂತ ಸಸಿ ತಂದಿದ್ವಿ ಸರ್ ಒಂದು 100-120 ಸಸಿ ತಂದು ಅವನ್ನ ನಾಟಿ ಮಾಡಿದ್ವಿ ಅವನ್ನು ಮಾಡೋ ಸರ್ ಒಟ್ಟ ಏನೇನ್ ಮಾಡ್ಬೇಕು ಅನ್ನೋದು ಲಾಭದಕ್ಕಿಂತ ಹೆಚ್ಚು ಗುರಿ ಮಾಡ್ಬೇಕು ಮಾಡಿ ತೀರ್ಬೇಕು ಅನ್ನೋಂತ ಒಂದು ಛಲ ಗುರಿ ಇಟ್ಕೊಂಡು ಮಾಡ್ತಾರೆ ಒಳ್ಳೇದು ಮಧಾನ ಅವರೇ ನೀವು ಮೂಲತಃ ಕೃಷಿಕರು ಅಷ್ಟೇ ಅಲ್ಲ ಕೃಷಿ ಪಂಡಿತರು ರೈತ ಹೋರಾಟಗಾರರು ರೈತರ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದೀರಿ ಅಷ್ಟೇ ಅಲ್ಲ ನಿಮ್ಮದೇ ಆಗಿರ್ತಕ್ಕಂತ 6 ಎಕರೆ ಜಮೀನಿನಲ್ಲಿ ಒಂದು ಸಾವಯವ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಆ ಜಿಲ್ಲೆಗೆ ಮಾದರಿ ರೈತರಾಗಿದ್ದೀರಿ ಅಷ್ಟೇ ಅಲ್ಲ ಮಾಧ್ಯಮಗಳು ಬಿಂಬಿಸುವಂತೆ ಸ್ಟಾರ್ ಕೃಷಿಕರಾಗಿದ್ದೀರಿ ನೀವು ಹೇಳಿ ರೈತರಿಗೆ ಹೇಳಂತ ಒಂದು ಮಾತು ಹೇಳಿ ರೈತ ಆತ್ಮಹತ್ಯೆ ಮಾಡ್ಕೋಬಾರದು ಅನ್ನೋದು ಒಂದು ನನ್ನ ಸಂದೇಶ ರೈತ ಆತ್ಮಹತ್ಯೆ ಮಾಡ್ಕೋಬಾರ್ದಪ್ಪ ಅಂತಂದ್ರೆ ಇವೆಲ್ಲ ನಾನೇನ್ ಮಾಡಿದ್ವಿ ಸರ್ ಇವನ್ನೆಲ್ಲ ಅಳವಡಿಸ್ಕೋಬೇಕು ಸಮಗ್ರ ಕೃಷಿ ಪದ್ಧತಿಗೆ ಬರಬೇಕು ರೈತರು ಬರ್ಬೇಕು ಸರ್ ಯಾಕಂದ್ರ ನಾನು ಮನೆಯಕ್ ಮಾಡ್ತೀನಿ ಸರ್ ನಮ್ ರೈತರಿಗೆ ಯಾಕಂದ್ರೆ ಈ ಬೇರೆ ಯಾವ ಡಿಪಾರ್ಟ್ಮೆಂಟ್ ಯಾವ ಇಲಾಖೆಗಳು ಯಾವ ಆತ್ಮಹತ್ಯೆ ಮಾಡ್ಕೊಳಲ್ಲ ಆದ್ರೆ ರೈತ ಮಾತ್ರ ಆತ್ಮಹತ್ಯೆ ಮಾಡ್ಕೊಂತಾರಂದ್ರ ಇವ್ನಿಗ ಏನಂದ್ರಿ ಒಂದ ಸಲ 10 ಎಕರೆ ದಾಳಂಬರಿ ಮಾಡ್ತಾನ ಒಂದ ಸಲ 10 ಎಕರೆ ಪಪ್ಪಾಯಿ ಮಾಡ್ತಾನ ಒಂದ ಸಲ 10 ಎಕರೆ ಹತ್ತಿ ಹಾಕ್ಬಿಡ್ತಾನ ಕಬ್ಬು ಹಾಕ್ಬಿಡ್ತಾನ ಅವು ಯಾವ್ಯಾವ ಕಾರಣದಿಂದ ಅದ ಲಾಸ್ ಆದಾಗ ಅವನು ಆ ಸಾಲದ ಬಾಧೆಗೆ ಆತ್ಮಹತ್ಯೆ ಮಾಡ್ಕೊಳಕತ್ತ ಇದು ತಪ್ಪಕಪ್ಪ ಅಂತಂದ್ರಿ ನಾನು ಹೇಳ್ತೀನಿ ಡೈಲಿ 1,000 ಬರ್ಬೇಕು ಆ ಒಂದು ವಾರಕ್ಕ ಒಂದು 10,000 ಬರ್ಬೇಕು ತಿಂಗಳಿಗೆ 50,000 ಬರ್ಬೇಕು ಅನ್ನೋದು ಮಾಡೋಕೆಬೇಕಪ್ಪ ಅಂತಂದ್ರೆ ಈ ರೀತಿ ಏನ್ರಿ ಕೋಳಿ ಏನ್ರಿ ಕೋಳಿಯಿಂದ ಡೈಲಿ ಬರ್ತೈತೆ ಸರ್ ನಾವು ಉದಾಹರಣೆ ದಿನ ಒಂದು 200 ಕೋಳಿ ಇದಾವಪ್ಪ ಅಂದ್ರ 50-60 ಮೊಟ್ಟೆಗಳು ಸಿಗ್ತಾವ ಈ ಕ್ಯೂ ಬರ್ತಾರ ಸರ್ ಜವಾರಿ ನಾಟಿ ಕೋಳಿ ಅಂತೀವಿ ಸರ್ ನಾಟಿ ಕೋಳಿ ತಚ್ಚಿರೋದ್ರಿಂದ ಅಲ್ಲಿ ಡೈಲಿ 400-500 ರೂಪಾಯಿ ನಮ್ಗಾದ್ರದ್ದು ಆಮೇಲೆ ನಿಂಬಿ ಗಿಡ ಸರ್ 12 ತಿಂಗಳನ್ನು ಫಲ ಕೊಡ್ತಿರತೈತೆ ಡೈಲಿ ಸುಮ್ಮನೆ 800 ಗಿಡ ಇದಾವ ಆರಿಸ್ಕೊಂಡು ಬಂದ್ರೆ 8 ಒಂದೊಂದು ಗಿಡ 2-2 ಹಣ್ಣು ಕೊಟ್ರು 1,600 ಹಣ್ಣು ಆಗಿರ್ತೈತೆ ಅದು 1 ರೂಪಾಯಿಗೆ ಒಂದ್ ಮಾರಿದ್ರು 1,600 ರೂಪಾಯಿ ಆಗುತ್ತೆ ಈ ರೀತಿ ವಿಚಾರ ಮಾಡಿ ಮಾಡೋದ್ರಿಂದ ರೈತ ಆತ್ಮಹತ್ಯೆ ಮಾಡ್ಕೊಂಡ ತಡಿಬೇಕು ಆತ್ಮಹತ್ಯೆ ಮಾಡ್ಕೋಬಾರ್ದಂತ ನನ್ನ ಇದಕ್ಕೆ ಅವಕಾಶ ಇರಲ್ಲ ನಿಮ್ಮ ಹಾಗೆ ಸಮಗ್ರ ಕೃಷಿ ಪದ್ಧತಿಗೆ ಬಂದ್ರು ಅಂದ್ರೆ ರೈತರು ಹಣಕಾಸಿನ ಸಮಸ್ಯೆ ಬರೋದಿಲ್ಲ ಆಮೇಲೆ ರಸಗೊಬ್ಬರಗಳಿಗೆ ಕೀಟನಾಶಕಗಳಿಗೆ ಹೆಚ್ಚು ಹಣ ಸುರಿಬೇಕಾಗಿಲ್ಲ ಸಾಲ ಸೋಲಗಳಿಂದ ಹೊರಗಡೆ ಇರ್ತಾನೆ ಮುಕ್ತನಾಗಿರ್ತಾನೆ ಸುಖಿ ಕುಟುಂಬವಾಗಿರ್ತದೆ ಒಂದಿಷ್ಟು ಶ್ರಮ ಅನ್ನೋದೊಂದು ಬಿಟ್ರೆ ಉಳಿದಿದ್ದೆಲ್ಲ ಹೊರೆ ತಪ್ಪೋಗಿರ್ತದೆ ಆರ್ಥಿಕ ಹೊರೆಗಳು ಇರೋದಿಲ್ಲ ಹಾಗಾಗಿ ರೈತರು ಈ ನಿಟ್ಟಿನೊಳಗಡೆ ಹೆಚ್ಚು ಆಲೋಚಿಸಬೇಕು ತಮ್ಮಲ್ಲಿರ್ತಕ್ಕಂತ ಅದು ಸಣ್ಣ ಹಿಡುವಳಿ ಆಗಿರ್ಬೋದು ದೊಡ್ಡ ಹಿಡುವಳಿ ಆಗಿರ್ಬೋದು ಒಂದು ಏಕ ಬೆಳೆ ಪದ್ಧತಿಗೆ ಹೋಗದೆ ಬಹು ಬೆಳೆ ಪದ್ಧತಿ ಅದು ಅರಣ್ಯ ಕೃಷಿ ಬೆಳೆಯಾಗಿರ್ಬೋದು ತೋಟಗಾರಿಕೆ ಕೃಷಿ ಬೆಳೆಗಳಾಗಿರ್ಬೋದು ಈ ರೀತಿ ಬಹು ಬೆಳೆಗಳು ಮತ್ತು ಬಹುವಾರ್ಷಿಕ ಬೆಳೆಗಳಲ್ಲೂ ಸಹಿತ ತೊಡಗಿಕೊಂಡ್ರೆ ಖಂಡಿತವಾಗ್ಲೂ ಸಹಿತ ಅವ್ರಿಗೆ ಆರ್ಥಿಕ ಹೊರೆ ತಪ್ಪುತ್ತೆ ಜೊತೆಗೆ ಕೋಳಿ ಸಾಕಾಣಿಕೆ ನೀವು ಮಾಡಿರೋ ಹಾಗೆ ಬೇರೆ ಬೇರೆ ಏನು ಜೇನು ಸಾಕಾಣಿಕೆ ಎಲ್ಲ ಮಾಡ್ಕೊಂಡಿದ್ದೀರಿ ಇದೆಲ್ಲವನ್ನು ಮಾಡಿಕೊಳ್ಳೋದ್ರಿಂದ ಹಣಕಾಸಿನ ಭದ್ರತೆಯೂ ಸಿಗುತ್ತೆ ಮತ್ತು ಜೀವನ ಭದ್ರತೆಯೂ ಆಗುತ್ತೆ ನಿಮ್ಮ ಸಂದರ್ಶನ ನಮ್ಮ ರೈತರಿಗೆ ಒಂದಿಷ್ಟು ಪ್ರೇರಣೆ ಆಗಿದೆ ಅಂತ ಭಾವಿಸ್ಕೊಳ್ತಾ ನಮ್ಮ ರೈತರು ನಿಮ್ಮನ್ನ ಭೇಟಿ ಆಗ್ಬೇಕು ಅಂದ್ರೆ ಈಗ ಕೊಪ್ಪಳದವರು ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಯವರು ನಿಮ್ಮನ್ನ ಭೇಟಿ ಆಗ್ಬೇಕು ಅನ್ನೋದಾದ್ರೆ ನಮ್ಮ ರೈತರಿಗೆ ನಮ್ಮ ಕೇಳುಗರಿಗೆ ನಿಮ್ಮ ದೂರವಾಣಿ ಸಂಖ್ಯೆ 9741425991 ರೈತ ಬಾಂಧವರೇ ಇದು ಮದ್ದಾನಯ್ಯ ಹಿರಮೆಟ್ ಅವರ ದೂರವಾಣಿ ಸಂಖ್ಯೆ ನೀವು ಸಮಗ್ರ ಕೃಷಿ ಪದ್ಧತಿಗೆ ಬರಬೇಕು ಅನ್ನುವಂತ ಆಸಕ್ತಿಗಳಿದ್ರೆ